ಗಂಟೆಯಾಗಿ 50 ನಿಮಿಷಗಳು. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ 702ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ನಂತರ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಸೋನವ ಭೋಜಪೋಳ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ 702ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. गर्मी की छुट्टियाँ यानी घूमना फिरना और मौज मस्ती, पर अत्यधिक गर्मी में सफर करने से आप बीमार हो सकते हैं। गर्मियों में सफर करते समय सही पैकिंग करें। हल्के रंग के आरामदायक कपड़े, सिर ढकने के लिए टोपी, ओढ़नी, गमछा या छाता, आँखों की सुरक्षा के लिए काला चश्मा और त्वचा के लिए सनस्क्रीन, पानी की बोतल तथा ORS, थर्मोमीटर और जरूरी दवाइयों वाली फर्स्ट एड किट लेना ना भूलें। सफर के दौरान सिर्फ ताज़ा बनाया ढका हुआ खाना खाएं, साफ पानी और प्राकृतिक तरल पिएं, त्वचा पर पानी छिटके, सिर पे या गले के पीछे गीला कपड़ा रखें, बाहर का सैर सपाटा दिन के ठंडे समय पे करें, धूप में पार्क गाड़ी में बच्चों या पालतू जानवरों को ना छोड़ें, जागरूक रहें, सुरक्षित सफर का मजा दुगना। NDMA एवं IIPHG द्वारा जनहित में जारी। ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 or 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಸಿಪಿ ಗ್ರೈಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೆವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಹೋಳಿ ಹಬ್ಬವನ್ನ ನಾವು ನೀವೆಲ್ಲರೂ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ವಿ. ಈ ಸಂದರ್ಭದೊಳಗೆ ನಮಗ ಬಿಸಿಲಿನ ತಾಪ ಅಷ್ಟಾಗಿ ಕಂಡು ಬರಲಿಲ್ಲ. ಆ ಸಂದರ್ಭದೊಳಗೆ ಬಹುಶಃ ನಾವೆಲ್ಲರೂ ಮರೆತಿದ್ವಿ ಬಿಸಿಲು 40°C ದಾಟದ ಅನ್ನುವಂತಹ ಒಂದು ವಿಚಾರವನ್ನ ಪಕ್ಕಕ್ಕಿಟ್ಟು ನಾವು ಹಬ್ಬದ ಸಂಭ್ರಮವನ್ನ ಅನುಭವಿಸಿದ್ವಿ. ಆದ್ರೆ ಹಬ್ಬ ಮುಗಿದ ಕೂಡಲೇ ಮತ್ತೆ ಬಿಸಿಲಿನ ತಾಪ ಹೆಚ್ಚಾಗಿದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಆತ್ಮೀಯರೆ, ಈ ವಾರ ಬರೀ ಬಿಸಿಲಿನ ಮಾತು, ತಾಪದ ಮಾತು, ಉಷ್ಣತೆಯ ಮಾತು, ಶಾಖದ ಮಾತು, ಬಿಸಿ ಅಲೆಯ ಮಾತು, ಎಲ್ಲಿ ನೋಡದಲ್ಲೆಲ್ಲ ಬಿಸಿ ಗಾಳಿ, ಬಿಸಿ ಅಲೆಯ ಮಾತನ್ನ ನಾವು ಅನುಭವಿಸ್ತಾ ಇದ್ದೀವಿ. ಮತ್ತು ತಜ್ಞರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಕಳೆದ ವಾರದೊಳಗೆ ಸಹಿತ ಎಚ್ಚರಿಕೆಯನ್ನ ಕೊಟ್ಟಿದ್ರು, ಬಿಸಿ ಅಲೆ ಬರುವಂತಹದ್ದು ಅಂದ್ರೆ ಬಿಸಿ ಗಾಳಿ ಇರುವಂತಹದ್ದು, ಉಷ್ಣತೆ ಹೆಚ್ಚಾಗ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಭಾಗದೊಳಗೆ 40°C ಅನ್ನ ದಾಟಿ ಉಷ್ಣತೆ ಗರಿಷ್ಠ ತಾಪಮಾನವನ್ನ ದಾಖಲಿಸಿದ. ಕಲಬುರಗಿ ಜಿಲ್ಲೆಯೊಳಗೆ 17 ಹೋಬಳಿಗಳಲ್ಲಿ March 15 ಗರಿಷ್ಠ ತಾಪಮಾನ ದಾಖಲಾಗಿದ್ದು ಅದು ಬಹುತೇಕ ದಾಖಲೆ ಅಂತ ಹೇಳಬಹುದು. ಯಡ್ರಾಮಿ ತಾಲೂಕು ಈಜೇರಿ ಒಳಗೆ 41.4°C ದಾಖಲಾಯಿತು. ಚಿಂಚೋಳಿ ತಾಲೂಕು ಐನಾಪುರ ಹೋಬಳಿ ಒಳಗೆ 42.8°C, ಆಳಂದ ತಾಲೂಕು ಖಜೂರಿ ಒಳಗೆ 40.3, ಕಮಲಾಪುರದ ಅಂಬಲಗಾದೊಳಗೆ 41.2, ಕಲಬುರಗಿಯ ಪಟ್ಟಣದೊಳಗೆ 42°C, ಸೇಡಂ ತಾಲೂಕು ಆಡಿಕೆ ಒಳಗೆ 40.4°C, ಅಫಜಲ್ಪುರ ತಾಲೂಕು ಅತ್ತನೂರದೊಳಗೆ 41.1°C, ಆಳಂದ ತಾಲೂಕು ಮಾದನ ಹಿಪ್ಪರದೊಳಗೆ 41.6, ಶಹಾಬಾದ್ದೊಳಗೆ 41.3, ಕಾಳಗಿ ತಾಲೂಕು ಕೋಡ್ಲಿ ಒಳಗೆ 41.6, ಜೇವರಿಗಿ ತಾಲೂಕು ಅಂದೋಲದೊಳಗೆ 40.9, ಅಫಜಲ್ಪುರ ತಾಲೂಕು ಕರ್ಜಗಿ ಒಳಗೆ 40.3, ಕಲಬುರಗಿ ತಾಲೂಕು ಫರ್ತಾಬಾದ್ದೊಳಗೆ 40.4, ಆಳಂದ ತಾಲೂಕು ನಿಂಬುರ್ಗಾ ತಾಂಡಾದೊಳಗೆ 42.2, ಯಡ್ರಾಮಿ ಒಳಗೆ 40.2, ಚಿಂಚೋಳಿಯ ಸುಲೆಪೇಟದೊಳಗೆ 41.3°C. ಅಂದ್ರೆ ಕಲಬುರಗಿ ಜಿಲ್ಲೆ ಒಂದರೊಳಗೆ 17 ಹೋಬಳಿಗಳಲ್ಲಿ 40°C ದಾಟಿ 42.8°C ಗರಿಷ್ಠ ತಾಪಮಾನ 15 ದಾಖಲಾದದನ್ನ ನಾವು ನೋಡ್ತಾ ಇದ್ದೀವಿ. ಇದು ಕಲಬುರಗಿ ಜಿಲ್ಲೆ ಒಂದಿರಬಹುದು, ಆದ್ರೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ 16-17 ದಾಖಲಾದಂತಹ ಉಷ್ಣತೆ ಬಗ್ಗೆ ನಾವು ನೋಡಿದ್ರೆ ಅದು ನಮಗೆ ಎಚ್ಚರಿಕೆಯ ಕರೆಗಂಟೆ ಆಗುತ್ತದೆ. ಪ್ರತಿಯೊಂದು ಜಿಲ್ಲೆ ಬಗ್ಗೆನೂ ನಾನು ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಬೆಂಗಳೂರಿನಿಂದನೇ ಶುರು ಮಾಡೋಣ. ಬೆಂಗಳೂರದೊಳಗೆ ತಂಪಾದಂತಹ ಒಂದು ವಾತಾವರಣ ಇರಬೇಕು, ಆದ್ರೆ ಅಲ್ಲಿ 37.7°C ದಾಖಲಾಯಿತು. ರಾಮನಗರದೊಳಗೆ 37.8, ಕೋಲಾರದೊಳಗೆ 37.5, ಚಿಕ್ಕಬಳ್ಳಾಪುರದೊಳಗೆ 39°C, ತುಮಕೂರಿನೊಳಗೆ 40.6°C, ತುಮಕೂರು ಬೆಂಗಳೂರಿಗೆ ಸಮೀಪದ ಅಲ್ಲಿ 40.6°C ಆದಂತಹದ್ದು, ಚಿತ್ರದುರ್ಗದೊಳಗೆ 41.2°C, ದಾವಣಗೆರೆ ಒಳಗೆ 39.8, ಚಾಮರಾಜನಗರದೊಳಗೆ 38.8, ಮೈಸೂರು ಬಹಳ ತಂಪಾದಂತಹ ಒಂದು ಪ್ರದೇಶ ಅಂತ ಹೇಳಿ ಹೇಳ್ತಾ ಇದ್ದೀವಿ, ಅಲ್ಲಿ 39.3°C ದಾಖಲಾಯಿತು. ಮಂಡ್ಯದೊಳಗೆ 37.9°C. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲಾ ಕಡೆ 40°C ದಾಟಿದಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಹೊಸಪೇಟೆ ಅಂತಂದ್ರೆ ವಿಜಯನಗರದೊಳಗೆ 41.1, ಬಳ್ಳಾರಿ ಒಳಗೆ 40.6, ಕೊಪ್ಪಳದೊಳಗೆ 41.7, ರಾಯಚೂರಿನೊಳಗೆ 42.7, ಯಾದಗಿರಿ ಒಳಗೆ 40.8, ಕಲಬುರಗಿ ಒಳಗೆ 41.2, ಬೀದರ್ನೊಳಗೆ, ಬೀದರ್ ಬಹಳ ತಂಪು ಪ್ರದೇಶ ಅಂತ ಅನ್ಕೊಂಡಿವಿ, ಆದ್ರೆ ಅಲ್ಲಿ ಕಲಬುರಗಿಕ್ಕಿಂತ ಹೆಚ್ಚಿನ ಉಷ್ಣತೆ ದಾಖಲಾದದನ್ನ ನಾವು ನೋಡಬೇಕು. ಬೀದರ್ನೊಳಗೆ 41.5°C, ಬೆಳಗಾವಿ ಒಳಗೆ 40.3, ಬಾಗಲಕೋಟೆ ಒಳಗೆ 40.4, ವಿಜಯಪುರದೊಳಗೆ 40.4, ಗದಗದೊಳಗೆ 40.2, ಹಾವೇರಿ ಒಳಗೆ 40, ಧಾರವಾಡದೊಳಗೆ 41.3°C. ಧಾರವಾಡ ತಂಪು ಪ್ರದೇಶ ಅಂತ ಹೇಳ್ತೀವಿ, ಅಲ್ಲಿ ಕೂಡ 41.3°C ಆಗಿದೆ. ಶಿವಮೊಗ್ಗ ಮಲೆನಾಡು ಪ್ರದೇಶ, ಅಲ್ಲಿ 40.2°C. ಚಿಕ್ಕಮಗಳೂರಿನೊಳಗೆ ಅಲ್ಲಿಯೂ ಕೂಡ ಪಶ್ಚಿಮ ಘಟ್ಟಗಳದವ 38.3°C ತನಕ ಹೋಗಿದೆ. ಹಾಸನದೊಳಗೆ 38.5°C, ಕೊಡಗಿನೊಳಗೆ 37°C, ದಕ್ಷಿಣ ಕನ್ನಡದೊಳಗೆ 38.2, ಉಡುಪಿ ಒಳಗೆ 37.9, ಉತ್ತರ ಕನ್ನಡದೊಳಗೆ 41.1°C. ಇಡೀ ಕರ್ನಾಟಕ ಬಿಸಿ ಗಾಳಿಗೆ ತುತ್ತಾಗ್ಯದ ಅಂತೇಳಿ ಹೇಳಬಹುದು. ಈ ಒಂದು ಅಂಕಿ ಅಂಶಗಳನ್ನು ನೋಡಿದ್ರೆ ನಾವು ಮುಂದೆ ಅನುಭವಿಸುವಂತಹದ್ದನ್ನ ಈಗಲೇ ಅನುಭವಿಸ್ತಾ ಇದ್ದೀವಿ ಅನ್ನೋದು ನಮ್ಮ ಗಮನದೊಳಗ ಇರಲಿ. ಆತ್ಮೀಯರೆ, ಎಲ್ಲ ಕಡೆ ಉಷ್ಣತೆ ಹೆಚ್ಚಾಗ್ತಾ ಇದೆ, ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗ್ಯದ. ನಮ್ಮ ಪ್ರದೇಶಗಳಲ್ಲಂತೂ ನಾವು ಸೂರ್ಯನಗರಿ ಅಂತೀವಿ, ಬಿಸಿಲಿನ ತವರೂರು ಅಂತೇಳಿ ನಾವು ನಮ್ಮ ಭಾಗವನ್ನ ಕರೀತಾ ಇದ್ದೀವಿ. ಆದರೆ ಯಾವ ಪ್ರದೇಶಗಳಲ್ಲಿ ಮಳೆ ಹೆಚ್ಚಾಗ್ತದ, ಯಾವ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟಗಳದಾವ, ಅಂಥ ಪ್ರದೇಶಗಳಲ್ಲೇ ಈ ಸಲ ಉಷ್ಣತೆ ಅಧಿಕವಾಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಇದು ಒಂದು ದೊಡ್ಡ ದಾಖಲೆ, ಇದು ನಮಗೆಲ್ಲರಿಗೂ ಎಚ್ಚರಿಕೆ ಕರೆಗಂಟೆ ಅಂತೇಳಿ ಹೇಳಬಹುದು. ಇಲ್ಲಿ ಒಂದು ವರದಿಯದ ಆಗುಂಬೆ ಅನ್ನುವಂತಹ ಜಾಗದ ಬಗ್ಗೆ ತಮಗೂ ಗೊತ್ತಿರಬಹುದು. ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಒಳಗ ಅತ್ಯಂತ ಹೆಚ್ಚಿನ ಮಳೆ ಆಗ್ತದೆ. ಆಗುಂಬೆ ಕರ್ನಾಟಕದ ಚಿರಾಪುಂಜಿ ಅಂತೇಳಿ ನಾವು ಕರೀತಾ ಇದ್ದೀವಿ. ರಾಜ್ಯದೊಳಗ ಅತಿ ಹೆಚ್ಚು ಮಳೆ ಸುರಿತ ಇರುವಂತಹ ಈ ಪ್ರದೇಶಕ್ಕೆ ಈಗಾಗಲೇ ಹೇಳದಂಗ ಚಿರಾಪುಂಜಿ ಅಂತೇಳಿ ನಾವು ಕರೀತಾ ಇದ್ದೀವಿ. ಆದ್ರ ಅಂಥ ಒಂದು ಚಿರಾಪುಂಜಿ ಒಳಗೆ ಇವತ್ತು ಬಿಸಿಲು ತಾಂಡವ ಆಡ್ತಾ ಇದೆ. ಭಾರತೀಯ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ದಕ್ಷಿಣ ಒಳನಾಡಿನ ಮಲೆನಾಡು ಒಳಗೊಂಡಂಗ 13 ಜಿಲ್ಲೆಗಳ ಪೈಕಿ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಒಳಗ ಮಾರ್ಚ್ 13ನೇ ತಾರೀಕು 36.2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ. ಇದು ಹವಾಮಾನ ವೈಪರೀತ್ಯದ ಪರಿಣಾಮವನ್ನು ತೋರಿಸ್ತದೆ ಅಂತೇಳಿ ನಾವು ಬೇರೆ ಹೇಳಬೇಕಾಗಿಲ್ಲ. ಅಭಿವೃದ್ಧಿಯ ಹೆಸರಿನೊಳಗ ಹಸಿರು ಉಡುಗೆಯನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಮಲೆನಾಡಿನೊಳಗ. ಇದರಿಂದಾಗಿ ತಂಪಾದಂತಹ ಒಂದು ವಾತಾವರಣ ಕಾಣೆಯಾಗ್ಯದ ಅಂತೇಳಿ ಹೇಳಬಹುದು. ವೈಶಾಖದ ದಿನಗಳು ಪ್ರಖರ ಆಗ್ತಾ ಇದ್ದಾವ. ತುಂಗ, ಭದ್ರ, ಶರಾವತಿ, ಕುಮುದ್ವತಿ ನದಿಗಳಿಂದ ಸಮೃದ್ಧವಾಗಿ ಹಸಿರಿನ ಉಡುಗೆಯನ್ನು ಉಟ್ಟಂತಹ ಸಹ್ಯಾದ್ರಿಯ ತಪ್ಪಲು ಪ್ರದೇಶ ಈಗ ಬಿಸಿ ತವೆಯಾಗಿ ಮಾರ್ಪಟ್ಟದ ಅಂತೇಳಿ ಹೇಳಬಹುದು. 2019 ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆ ಒಳಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಿಸಿಲಿನ ಬೇಗೆ ತೀವ್ರಗೊಂಡದ ಅಂತೇಳಿ ಹೇಳಬಹುದು. 2022 ಏಪ್ರಿಲ್ 15ನೇ ತಾರೀಕು ಶಿವಮೊಗ್ಗ ಜಿಲ್ಲೆ ಒಳಗ ಉಷ್ಣಾಂಶ 42 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿತ್ತು. 24ರ ಮಾರ್ಚ್ 28ನೇ ತಾರೀಕು 41 ಡಿಗ್ರಿ, ಏಪ್ರಿಲ್ 8ನೇ ತಾರೀಕು 42 ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು ಅನ್ನೋದನ್ನ ಭಾರತೀಯ ಹವಾಮಾನ ಇಲಾಖೆಯ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಅಲ್ಲಿ ಇರುವಂತಹ ಜನರು ಏನ್ ಹೇಳ್ತಾ ಇದ್ದಾರಂತಂದ್ರೆ ಬಯಲುಸೀಮೆಗಿಂತ ಶಿವಮೊಗ್ಗದೊಳಗ ಮತ್ತೆ ಮಲೆನಾಡಿನ ಪ್ರದೇಶದೊಳಗ ಬಿಸಿಲು ಹೆಚ್ಚಾಗ್ಯದ ಅನ್ನುವಂತಹ ಒಂದು ಅನುಭವವನ್ನ ಅವರು ಹಂಚಿಕೊಳ್ತಾ ಇದ್ದಾರೆ. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಶ್ರೀಧರ್ ಅವರು ಏನ್ ಹೇಳ್ತಾರಂತಂದ್ರೆ ದೈನಂದಿನ ಉಷ್ಣಾಂಶದ ಮಟ್ಟದೊಳಗ ವ್ಯತ್ಯಾಸ ಕೂಡ ಬಹಳ ಹೆಚ್ಚಾಗ್ತಾ ಇದೆ. ಮೊದಲೆಲ್ಲ ದಿನದೊಳಗೆ ಕನಿಷ್ಠ ಮತ್ತು ಗರಿಷ್ಠ ಉಷ್ಣಾಂಶದ ನಡುವೆ ವ್ಯತ್ಯಾಸ 2-3 ಡಿಗ್ರಿ ಸೆಲ್ಸಿಯಸ್ ಇರ್ತಾ ಇತ್ತು. ಆದ್ರೆ ಅದು ಈಗ 5-6 ಡಿಗ್ರಿ ಸೆಲ್ಸಿಯಸ್ ಆಗ್ತಾ ಇದೆ. ಕೆಲವೊಮ್ಮೆ 10 ಡಿಗ್ರಿ ಸೆಲ್ಸಿಯಸ್ ಸಹಿತ ಈ ಉಷ್ಣಾಂಶದ ವ್ಯತ್ಯಾಸ ಹೆಚ್ಚುತ್ತಾ ಇದೆ ಅನ್ನುವಂತಹ ಒಂದು ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಹೆಚ್ಚಿನ ಬಿಸಿಲಿನಿಂದಾಗಿ ತಾಪದಿಂದಾಗಿ ಆವಿಯ ಪ್ರಮಾಣ ಹೆಚ್ಚಾಗ್ತದೆ, ವಾತಾವರಣದೊಳಗೆ ನೀರಿನ ಅಂಶ ಕಡಿಮೆ ಆಗ್ತದೆ, ಹಿಂಗಾಗಿ ಬರದಂತಹ ಒಂದು ಪರಿಸ್ಥಿತಿ ಉದ್ಭವ ಆಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಅನ್ನುವಂತಹ ಒಂದು ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಈ ನಡುವೆ 3 ದಿವಸ ಅಂದ್ರೆ ಇವತ್ತು ಅಂತಂದ್ರೆ ಮಾರ್ಚ್ 18-20 ತನಕ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಬಿಸಿ ಅಲೆ ಶಾಖ ಹೆಚ್ಚಾಗ್ತದೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ, ಭಾರತೀಯ ಹವಾಮಾನ ಇಲಾಖೆ ತಜ್ಞರು. ಅದಕ್ಕಾಗಿ ಜಿಲ್ಲಾಡಳಿತಗಳು ಇದರ ಬಗ್ಗೆ ನಮ್ಮ ಜನರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಾರ್ಚ್ 18-20 ತನಕ ರಾಜ್ಯದ ಒಳನಾಡಿನ ಜಿಲ್ಲೆಗಳಾದಂತಹ ಬಾಗಲಕೋಟೆ, ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಬಿಸಿ ಗಾಳಿ ಪರಿಸ್ಥಿತಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ. ಅದಕ್ಕೆ ಜನರು ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಅದರ ಪ್ರಕಾರ ತಮ್ಮ ಸಂರಕ್ಷಣೆಯನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈ ಸಂದರ್ಭದೊಳಗೆ ನಮ್ಮ ಜನರು ವಿಶೇಷವಾದಂತಹ ಕಾಳಜಿಯನ್ನ ವಹಿಸಬೇಕು. ನಾವು ನೋಡ್ತಾ ಇದ್ದೀವಿ ಈ ಬಿಸಿಲಿನಿಂದಾಗಿ ಡಿಹೈಡ್ರೇಷನ್ ಆಗ್ತದೆ, ನಿರ್ಜಲೀಕರಣ ಆಗ್ತದೆ. ಅದಕ್ಕೆ ಸಾಕಷ್ಟು ಪ್ರಮಾಣದೊಳಗೆ ನಾವು ನೀರನ್ನ ಕುಡಿತಾ ಇರಬೇಕು. ಒಂದ್ ವೇಳೆ ನಮಗೆ ನೀರಡಿಕೆ ಆಗಲಿಲ್ಲ ಅಂದ್ರೂ ಸಹಿತ ನೀರು ಕುಡಿಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಬಿಸಿಲೊಳಗೆ ಹೊರಗೆ ಹೋಗುವಾಗ ರಕ್ಷಣಾತ್ಮಕವಾದಂತಹ ಕನ್ನಡಕಗಳನ್ನು ಹಾಕೋಬೇಕು, ಟೊಪ್ಪಿಗೆ, ಬೂಟು ಮತ್ತು ಚಪ್ಪಲ್ಗಳನ್ನು ಬಳಸಬೇಕು, ಹಗುರವಾದಂತಹ ತಿಳಿ ಬಣ್ಣದ ಸಡಿಲವಾದಂತಹ ಹತ್ತಿ ಬಟ್ಟೆಗಳನ್ನು ಧರಿಸಬೇಕು, ಹೊರಗೆ ಕೆಲಸ ಮಾಡ್ತಾ ಇದ್ರೆ ಟೊಪ್ಪಿಗೆ ಛತ್ರಿಯನ್ನ ಬಳಸಬೇಕು ಮತ್ತು ತಲೆ, ಕುತ್ತಿಗೆ, ಮುಖ ಮತ್ತು ಕೈಕಾಲುಗಳ ಮೇಲೆ ಒದ್ದೆಯಾದಂತಹ ಬಟ್ಟೆಯನ್ನು ಸಹಿತ ಬಳಸಬೇಕು. ದೂರದ ಪ್ರಯಾಣವನ್ನ ರಾತ್ರಿ ವೇಳೆ ಮಾಡುವುದು ಉತ್ತಮ. ಒಂದು ವೇಳೆ ಪ್ರಯಾಣ ಮಾಡುವಂತಹ ಸಂದರ್ಭ ಬಂತು ಅಂತಂದ್ರೆ ಪ್ರಯಾಣ ಮಾಡುವಾಗ ನೀರನ್ನ ಯಾವತ್ತೂ ನಿಮ್ಮ ಜೊತೆಗೆ ಇಟ್ಕೊಳ್ಳುವುದು ಒಳ್ಳೆಯದು. ಮನೆಯೊಳಗೆ ತಯಾರಿಸಿದಂತಹ ಪಾನೀಯಗಳು, ಲಸಿ ಇರಬಹುದು, ಶರಬತ್ ಇರಬಹುದು, ನಿಂಬೆ ನೀರು ಇರಬಹುದು, ಮಜ್ಜಿಗೆ, ಇವುಗಳನ್ನ ಆದಷ್ಟು ಹೆಚ್ಚಿಗೆ ಬಳಸಬೇಕು. ಇದರಿಂದ ದೇಹ ತಂಪಾಗಿಡೋದಕ್ಕ ಸಹಾಯ ಆಗ್ತದ. ಪ್ರಾಣಿ ಪಕ್ಷಿಗಳನ್ನ ನೆರಳಿನೊಳಗ ಇರಿಸಬೇಕು ಮತ್ತ ಅವುಗಳಿಗೆ ಸಾಕಷ್ಟು ಕುಡಿಯುವುದಕ್ಕ ನೀರು ಕೊಡಬೇಕು. ನಿಮ್ಮ ಮನೆಯನ್ನ ತಂಪಾಗಿ ಇಟ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು. ಪರದೆ ಕಪಾಟು ಬಳಸಿ ಮತ್ತ ರಾತ್ರಿ ಒಳಗ ಕಿಟಕಿಯನ್ನ ತೆರೆಯಬೇಕು. ಆದಷ್ಟು ಫ್ಯಾನ್ಗಳನ್ನ ಬಳಸಬೇಕು, ಒದ್ದೆಯಾದಂತಹ ಬಟ್ಟೆಗಳನ್ನ ಮತ್ತ ಅವಾಗವಾಗ ತಣ್ಣೀರಿನೊಳಗ ಸ್ನಾನ ಮಾಡುವುದು ಒಳ್ಳೆಯದು. ಕೆಲಸದ ಸಮಯ ಬಹಳ ಮುಖ್ಯ. ಆದಷ್ಟು ತಂಪಾದ ಸಮಯದೊಳಗ ನಾವು ಕೆಲಸ ಮಾಡಬೇಕು. ಕೆಲಸದ ಸ್ಥಳದೊಳಗ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಜರೂರಾಗಿ ಇಟ್ಟುಕೊಳ್ಬೇಕು. ಆದಷ್ಟು ಹೊರಾಂಗಣ ಚಟುವಟಿಕೆಗಳೇನಿರ್ತಾವ ಅವುಗಳಿಗೆ ವಿಶ್ರಾಂತಿ ನೀಡುವುದು ಒಳ್ಳೆಯದು. ಕೆಲಸ ನಿರ್ವಹಿಸುವಂತಹ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ವಯಸ್ಸಾದಂಥವರಿಗೆ ವಿಶೇಷವಾದಂತಹ ಗಮನ ನೀಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಸಂಪರ್ಕ ಮಾಡಬಹುದು. ಆತ್ಮೀಯರೆ, ಬಿಸಿಲಿನ ತಾಪ ಹೆಚ್ಚಾಗ್ತಾ ಇರುವಂತಹ ಈ ಸಂದರ್ಭದೊಳಗ ನಮ್ಮ ಆರೋಗ್ಯದ ಸಂರಕ್ಷಣೆ ಬಹಳ ಮುಖ್ಯ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದೊಳಗ ನಿಮಗೆ ವಿಶೇಷವಾದಂತಹ ಒಂದು ಸಂದರ್ಶನವನ್ನ ನಾನು ಕೇಳಿಸಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ. ಕಲಬುರಗಿಯ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದೊಳಗ ಜಿಮ್ಸ್ನೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸಾಗರ್ ಅವರು ಈ ಬಿಸಿಲಿನ ತಾಪದಿಂದ ನಾವು ಯಾವ ರೀತಿ ಸಂರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾದಂತಹ ವಿಚಾರಗಳನ್ನ ನಮಗೆ ತಿಳಿಸಿದ್ದಾರೆ. ಅವರು ಹೇಳುವಂತಹ ಸೂಚನೆಗಳನ್ನ ನಾವು ಗಮನಿಸೋಣ ಮತ್ತ ಅದೇ ರೀತಿಯಾಗಿ ನಮ್ಮನ್ನಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲ ಇರುವಂತಹವರಿಗೂ ಕೂಡ ಈ ಧ್ಯಾನವನ್ನ ನೀಡಿ ಬೇಸಿಗೆಯನ್ನ ಎದುರಿಸುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಳೋಣ. ಕೆಲವರೇ, ನಿಮಗೆಲ್ಲ ಅನುಭವಕ್ಕೆ ಬಂದಿರಬಹುದು, ನೀವು ನೋಡ್ತಾ ಇರಬಹುದು, ಈಗ ಬಿಸಿಲಿನ ಜಳ ಹೆಚ್ಚಾಗ್ತದೆ, ತಾಪಮಾನ ಹೆಚ್ಚಾಗ್ತಿದೆ. ಮಾಧ್ಯಮಗಳಲ್ಲಿನ ಅದರ ಪರಿಣಾಮಗಳ ಬಗ್ಗೆ, ಅದರ ಒಂದು ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಆಗ್ತಾ ಇದ್ದಾವೆ. ಬಿಸಿಲು ಯಾವ ರೀತಿ ಹೆಚ್ಚಾಗ್ತದೆ, ಯಾಕೆ ಹೆಚ್ಚಾಗ್ತದೆ, ಮತ್ತೆ ಏನೆಲ್ಲ ಒಂದು ನಾವು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು, ಹೇಗಿರಬೇಕು ಅನ್ನೋ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ. ಇವತ್ತು ನಾವು ಈ ಬಿಸಿಲಿನ ಹೆಚ್ಚಳದಿಂದ ಏನೆಲ್ಲ ಪರಿಣಾಮಗಳು ಆಗ್ತವೆ ಮತ್ತು ಅದಕ್ಕೆ ನಾವು ಯಾವ ರೀತಿಯ ಒಂದು ಪರಿಹಾರ ಕ್ರಮಗಳನ್ನು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ತಗೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗೆ ಇದ್ದಾರೆ ಕಲಬುರಗಿಯ ಗುಲ್ಬರ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಸಾಗರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಸರ್, ಈಗ ಬೇಸಿಗೆ ಪ್ರಾರಂಭ ಆಗಿದೆ, ಬಿಸಿಲಿನ ತಾಪನೂ ಹೆಚ್ಚಾಗ್ತಾ ಇದೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ, ಇವತ್ತು 40 ನಾಳೆ 41 ಹೀಗೆ. ನಮಗೆ ಅದರಲ್ಲೂ ಗುಲ್ಬರ್ಗ ಅಂದ್ರೆ ಹೆಚ್ಚು ಬಿಸಿಲು ಇರುವಂತಹ ಒಂದು ಪ್ರದೇಶ ಅಂತ ನಾವು ಗುರುತಿಸ್ತಾರ ಎಲ್ಲರೂ. ಈ ಬಿಸಿಲಿನ ಹೆಚ್ಚಳದಿಂದ ಯಾವ ರೀತಿಯ ಪರಿಣಾಮಗಳಾಗ್ತಾವ ಅಂದ್ರೆ ಸಾಮಾನ್ಯ ಜನರ ಮೇಲೆ, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿಕೊಡಿ ಸರ್. ಸರ್, ಇವತ್ತು ನಾವು ಮಾತಾಡೋದು ವಿಷಯ ಅಂದ್ರೆ ಶಾಖ ಸಂಬಂಧಿತ ಅನಾರೋಗ್ಯ. ಈ ಶಾಖ ಸಂಬಂಧಿತ ಅನಾರೋಗ್ಯ ತಿಳ್ಕೊಂಡ್ಕಿಂತ ಪೆಹ್ಲೆ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ ನಾರ್ಮಲ್ ಬಾಡಿ ಟೆಂಪರೇಚರ್ ಎಷ್ಟು. ನಮ್ಮ ನಾರ್ಮಲ್ ಬಾಡಿ ಟೆಂಪರೇಚರ್ ಅಂದ್ರೆ ಉಷ್ಣಾಂಶ 36.4 ಡಿಗ್ರಿ ಸೆಲ್ಸಿಯಸ್ ನಿಂದ 37.2 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ನಮ್ಮ ಈ ಟೆಂಪರೇಚರ್ ಮೈಯಲ್ಲಿ 40 ಡಿಗ್ರಿಗಿಂತ ಹೆಚ್ಚಾದ್ರೆ ಆರ್ 104 ಆರ್ 105 ಡಿಗ್ರಿ ಫ್ಯಾರನ್ಹೀಟ್ ಆದ್ರೆ ಅದಕ್ಕೆ ನಾವು ಹೀಟ್ ಸ್ಟ್ರೋಕ್ ಆರ್ ಹೀಟ್ ಎಕ್ಸಾಷನ್ ಅಂತ ಕಾಯಿಲೆಯನ್ನ ಗುರುತುಪಡಿಸ್ತೀವಿ. ಸೊ ಈ ಕಾಯಿಲೆಗಳು ಯಾವಾಗ ಆಗುತ್ತವೆ? ಸೊ ನಮ್ ಗುಲ್ಬರ್ಗ ಅಂತ ಒಂದು ಪ್ರದೇಶ, ಇದು ಒಂಥರ ಹಾಟ್ ಅಂಡ್ ಹ್ಯೂಮಿಡ್ ಕಂಡೀಷನ್ಸ್ ಎರಡೂ ಅಲ್ಲಿ ಲಾಗು ಆಗುತ್ತೆ. ಇಟ್ ಕಮ್ಸ್ ಅಂಡರ್ ಎ ಪ್ಲೇನ್ ಸರ್ಫೇಸ್ ಅಂಡ್ ಇಲ್ಲಿ ಹೀಟ್ ತುಂಬಾ ಜಾಸ್ತಿ ಇದೆ. ಸೊ ನಮ್ ಗುಲ್ಬರ್ಗದ ಹೆಸರನ್ನು ಕೂಡ ಸನ್ ಸಿಟಿ ಅಂತ ಇಟ್ಟಿದ್ದಾರೆ. ಸೊ ಸಾಕಷ್ಟು ಪ್ರತಿ ವರ್ಷ ನಾವು ಈ ಮಾರ್ಚ್ ನಿಂದ ಏಪ್ರಿಲ್ ಜೂನ್ ಫಸ್ಟ್ ವೀಕ್ ವರೆಗೂ ಹೀಟ್ ಸ್ಟ್ರೋಕ್ ಕೇಸಸ್ ಗಳನ್ನು ನೋಡ್ತೀವಿ. ಸೊ ಈ ಹೀಟ್ ಕಾಯಿಲೆಗಳು ನಾವು ವಿಂಗಡಿಸಬೇಕಂತಂದ್ರೆ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ನಾವು ಕರಿತೀವಿ. ಮೈಲ್ಡ್ ಅಂತಂದ್ರೆ ಸೌಮ್ಯವಾದಂತ ಕಾಯಿಲೆಗಳು, ಲೈಕ್ ಹೀಟ್ ನಿಂದ ಸಿಂಪಲ್ ಹೀಟ್ ಕ್ರಾಮ್ಸ್ ಆಗಿರ್ಬೋದು, ಹೀಟ್ ನಿಂದ ಹೆಡೇಕ್ ಆಗಿರ್ಬೋದು, ಹೀಟ್ ನಿಂದ ಸನ್ ಬರ್ನ್ಸ್ ಆಗಿರ್ಬೋದು, ಹೀಟ್ ರ್ಯಾಶಸ್ ಆಗಿರ್ಬೋದು, ಹೀಟ್ ಎಡಿಮಾ ಅಂತೀವಿ. ಈ ತರ ಎಲ್ಲ ಸೂಪರ್ಫಿಷಿಯಲ್ ಮಿನಿಮಮ್ ಕಂಟ್ರೋಲೇಬಲ್ ಮನೆ ಔಷಧ ಮದ್ದಿನಿಂದ ನಾವು ಟ್ರೀಟ್ ಮಾಡಬಹುದು. ಮಾಡರೇಟ್ ಕಂಡೀಷನ್ ಬಂದ್ಬಿಟ್ಟು ಹೀಟ್ ಎಕ್ಸಾಷನ್. ಈ ಕಾಯಿಲೆಯಿಂದ ಏನಾಗುತ್ತೆ, ಮನುಷ್ಯನಿಗೆ ಅತಿಯಾದ ಒಂದು ದಾಹ ಆಗುತ್ತೆ, ನೀರಿನ ದಾಹ ಆಗುತ್ತೆ, ಈ ತರ ಬೆವರ್ತಾ ಇರ್ತಾರೆ ಜನ. ಎಕ್ಸಾಷನ್ ಅಂದ್ರೆ ತಲೆನೋವು ಆಗಿರ್ಬೋದು ವಿಪರೀತವಾಗಿ. ಸೊ ಪ್ರೆಗ್ನೆ ತಪ್ಪಿ ಬೀಳಬಹುದು, ಈ ತರ ಸಮಸ್ಯೆನೂ ಆಗಬಹುದು. ಸೊ ಈ ತರ ಜನರಿಗೆ ನಾವು ಎಕ್ಸಾಷನ್ ಅಂತೀವಿ. ಇವರಿಗೆ ಸಿಂಪಲ್ ತಂಪು ಪಾನೀಯ, ನಾರ್ಮಲ್ ನೀರಿನ ಅಂಶ, ಐ ಮೀನ್ ಅವ್ರ ಪೇಷಂಟ್ಸ್ ನಾವು ಕೊಟ್ರೆ ಅವ್ರು ಇಂಪ್ರೂವ್ ಆಗಬಹುದು. ಬಟ್ ಇದೇ ಎಕ್ಸ್ಟ್ರೀಮ್ ಕಂಡೀಷನ್ ಬಂದ್ಬಿಟ್ಟು ಹೀಟ್ ಸ್ಟ್ರೋಕ್ ಅಂತೀವಿ ಸರ್. ಹೀಟ್ ಸ್ಟ್ರೋಕ್ ಬಂದ್ಬಿಟ್ಟು ತುಂಬಾ ಮಾರಣಾಂತಿಕ ಒಂದು ಸಮಸ್ಯೆ. ಇದರಲ್ಲಿ 30-40% ಜನ ಮೃತ್ಯು ಆಗಬಹುದು. ಸೊ ಇದನ್ನು ನಾವು ತಡೆಗಟ್ಟಬೇಕು. ಇದನ್ನು ತಡೆಗಟ್ಟಲಿಕ್ಕೆ ನಾವು ಆಗಿರ್ಬೋದು, ಸರ್ಕಾರ ಕಡೆಯಿಂದ ಆಗಿರ್ಬೋದು, ಬೇರೆ ಎನ್ಜಿಒಸ್ ಆಗಿರ್ಬೋದು, ಎಲ್ಲರೂ ಕೈಗೊಟ್ಟಿ ಇದನ್ನು ನಾವು ಕೆಲಸ ಮಾಡಬೇಕು. ಸೊ ಆಸ್ ಎ ಇಂಡಿವಿಜುವಲ್ ವ್ಯಕ್ತಿಯ ರೂಪದಲ್ಲಿ ನಾವು ಏನ್ ಮಾಡಬಹುದು ಅಂತಂದ್ರೆ, ಸೊ ಆದಷ್ಟು ಬೇಸಿಗೆಯಲ್ಲಿ ಮನೆಯಿಂದ ಹೊರಗೆ ಹೋಗೋದನ್ನು ನಾವು ಕಡಿಮೆ ಮಾಡಬೇಕು. ಸೊ ಬೇಸಿಗೆ ಕಾಲದಲ್ಲಿ ಆದಷ್ಟು ಬಿಸಿಲಿನ ಅಂಶ, ಸೊ ಸಾಮಾನ್ಯವಾಗಿ ಬೆಳಗ್ಗೆ 12-3 ಗಂಟೆವರೆಗೆ ಜಾಸ್ತಿ ಬಿಸಿಲಿನ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಸೊ ಅವಾಯ್ಡ್ ಮಾಡಬೇಕು. ಆಯ್ತಾ, ಡೈರೆಕ್ಟ್ ಎಕ್ಸ್ಪೋಜರ್ ಇರಬೇಕು, ಇನ್ಡೈರೆಕ್ಟ್ ಎಕ್ಸ್ಪೋಜರ್ ಕೂಡ ಇರ್ಬೋದು. ಎಷ್ಟೊಂದ್ ಸಲ ನಾವು ಬಿಸಿಲಿಗೆ ಹೋಗಿಲ್ಲ ಸರ್ ಈ ತರ ಹೆಂಗಾಯ್ತು ಅಂತ ಪೇಷಂಟ್ಸ್ ಕೇಳ್ತಾರೆ. ಎಷ್ಟೊಂದ್ ಜನ ಹೆಣ್ಮಕ್ಳು ಮನೆಯಲ್ಲಿ ಅಡಿಗೆ ಮಾಡ್ತಿರ್ಬೋದು, ಮಧ್ಯಾಹ್ನ ಅವ್ರು ಅಡಿಗೆ ಮಾಡುವಾಗ ಎಕ್ಸ್ಪೋಜರ್ ಟು ದ ಫೈರ್ ವರ್ಕ್ ವುಡ್ ಆಗಿರ್ಬೋದು, ಮನೆಯಲ್ಲಿ ಕಿಚನ್ ಹೀಟ್ ಜನರೇಷನ್ ಆಗಿರ್ಬೋದು, ಅದರಿಂದ ಡಿಹೈಡ್ರೇಷನ್ ಎಕ್ಸಾಷನ್ ಆಗಿನ ಬರ್ತಾರೆ. ಸೊ ಇಟ್ ಇಸ್ ನಾಟ್ ಜಸ್ಟ್ ಡೈರೆಕ್ಟ್ ಎಕ್ಸ್ಪೋಜರ್ ಟು ದ ಹೀಟ್, ಈವನ್ ಇಂಡೈರೆಕ್ಟ್ ಎಕ್ಸ್ಪೋಜರ್. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿ, ನಾವು ಪೌರ ಕಾರ್ಮಿಕರು ಆಗಿರ್ಬಹುದು, ರೈತರಾಗಿರ್ಬಹುದು, ಬಿಸಿಲಲ್ಲಿ ಕೆಲಸ ಮಾಡಲೇಬೇಕು, ಆ ತರ ಇದ್ದಾಗ ಕಡ್ಡಾಯವಾಗಿ ಅವ್ರು ತಮ್ಮ ಕೆಲಸಗಳನ್ನ ಬೆಳಗ್ಗೆ 11-12 ಗಂಟೆ ಮುಂಚಿತವಾಗಿ, ಅವ್ರ ಸಾಯಂಕಾಲ ಯಾವಾಗ ಬಿಸಿಲಿನ ಕೋಪ ಕಮ್ಮಿ ಆಗಿರುತ್ತೆ ಅವಾಗ ಅವ್ರು ಮಾಡಿದ್ರೆ ಉತ್ತಮ. ಈವನ್ ನಾವು ಬಟ್ಟೆ ಧರಿಸೋದನ್ನು ಲೈಟ್ ಕಾಟನ್ ಬಟ್ಟೆಗಳು ಧರಿಸೋದು ಉತ್ತಮ. ಅಂಡ್ ಜಾಸ್ತಿ ನೀರಿನ ಅಂಶ ತಗೋಬೇಕು ಸರ್. ಸರ್, ಈಗ ನಾವೇನು ಗುಲ್ಬರ್ಗಾ ಸನ್ ಸಿಟಿ ಇಲ್ಲಿ ಸಾಕಷ್ಟು ಬಿಸಿಲು ಇರುತ್ತೆ ಅಂತ ನಾವು ಮಾತಾಡ್ತಿದ್ದೀವಿ ಸರ್. ಆದರೆ ಕಳೆದ ವರ್ಷ ನಾವು ಈ ಬೇಸಿಗೆಯನ್ನು ಗಮನಿಸಿದ್ರೆ ಗುಲ್ಬರ್ಗೆ ಒಂದೇ ಅಲ್ಲ ಸರ್, ಈವನ್ ಮಂಡ್ಯ ಆಮೇಲೆ ಕೋಸ್ಟಲ್ ಏರಿಯಾ ಅಂತಾನೆ, ಇವನು ಕರಾವಳಿ ಪ್ರದೇಶ ಅಂತ, ಇತ್ತೀಚೆಗೂ ಬೇರೆ ಬೇರೆ ಒಂದು ಸ್ಥಳಗಳಲ್ಲಿ ಹೆಚ್ಚು ಉಷ್ಣಾಂಶ ದಾಖಲಾಗಿರೋದನ್ನ ನಾವು ನೋಡಿದ್ದೇವೆ ಸರ್. ಸೊ ಹಂಗಾಗಿ ನಾವು ಬರೀ ಗುಲ್ಬರ್ಗ ಸೀಮಿತ ಮಾಡಲಾರ್ದಂಗೆ ಬೇರೆ ಕಡೆನೂ ಸಾಕಷ್ಟು ಇದರಿಂದ ಎಫೆಕ್ಟ್ ಆಗ್ತಾ ಇದೆ ಸರ್. ಇದಕ್ಕೆ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತೀವಿ. ಸೊ ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಂತ ಒಂದು ಗುರುತಿಸಲ್ಪಟ್ಟಿದೆ. ಇದಕ್ಕೆ ಅರ್ಬನ್ ಹೀಟ್ ಐಲ್ಯಾಂಡ್ ಅಂದ್ರೆ ಒಂಥರ ದ್ವೀಪಗಳು, ಶಾಖ ನಗರ ದ್ವೀಪಗಳು ಅಂತ ಕನ್ನಡದಲ್ಲಿ ಹೇಳಬಹುದು. ಯಾಕೆ ಈ ತರ ಆಗಿದೆ ಅಂದ್ರೆ ಟೂ ಮಚ್ ಆಫ್ ಕನ್ಸ್ಟ್ರಕ್ಷನ್. ಎಲ್ಲಿ ನೋಡಿದ್ರೆ ಗಿಡಗಳು ಕೊರತೆ ಇದೆ, ಕಾಂಕ್ರೀಟ್ ಜಂಗಲ್ಸ್ ಆಗಿಬಿಟ್ಟಿದ್ದಾವೆ ಸಿಟೀಸ್ ಅಲ್ಲಿ. ಸೊ ನಾಟ್ ಓನ್ಲಿ ದ ಡೇ ಟೈಮ್ ರೇಡಿಯಂಟ್ ಹೀಟ್ ಎಫೆಕ್ಟ್ ಇರುತ್ತೆ ಸಾಮಾನ್ಯವಾಗಿ. ಈವನ್ ಬಿಸಿಲ್ ಇಲ್ಲ ಅಂದ್ರೂ ನೈಟ್ ಅಲ್ಲಿ ರೇಡಿಯಂಟ್ ಹೀಟ್ ನಿಂದ ಉಷ್ಣಾಂಶ ನಗರಗಳಲ್ಲಿ 0.9-3.9 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗಿದೆ. ಸೊ ಇದರ ಕಾರಣ ಅವರು ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಂತ ಒಂದು ಗುರುತಿಸಲ್ಪಟ್ಟಿದೆ. ಅಂದ್ರೆ ತಾವು ಹೇಳ್ದಂಗೆ, ಯಾಕಂದ್ರೆ ಈಗ ಎಲ್ಲಾನು ಕಾಂಕ್ರೀಟ್ ನಾಡಾಗಿರೋದ್ರಿಂದ ಈವನ್ ರೋಡ್ಸ್ ಎಲ್ಲಿ ನೋಡಿದ್ರು ಏನಪ್ಪ ರೇಡಿಯಂಟ್ ಹೀಟ್ ಎಫೆಕ್ಟ್ ಇದೆ ಸರ್. ಅದು ಅನಿವಾರ್ಯ ಆಗಿಬಿಟ್ಟದೆ. ಕೆಲವ್ರಿಗೆ ಅದನ್ನ ಬಿಟ್ಟು ನಮ್ಗೆ ಇರ್ಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಕೆಲವರೆಲ್ಲ ಬರ್ತಾರೆ. ಆದ್ರೆ ನಾವು ಪರಿಸರದ ಜೊತೆಗೆ ನಾವು ಜೀವನ ಮಾಡ್ಬೇಕನ್ನೋದು ಬಹಳ ಜನ ಮರಿತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಸರ್. ಹೌದು ಸರ್. ಈಗ ಇಂಥ ಸಂದರ್ಭದಲ್ಲಿ ಸಾಮಾನ್ಯ ಮನುಷ್ಯನ ಕರ್ತವ್ಯ ಏನ್ ಸರ್? ನಾವು ಇದನ್ನು 4 ರೀತಿಯಿಂದ ನಾವು ಪ್ರಿಕಾಷನ್ ತಗೋಬಹುದು. ಜನರಲ್ ಪಾಪ್ಯುಲೇಷನ್ ಅಲ್ಲಿ ಹೇಳ್ತೀನಿ. ಫಸ್ಟ್ ಇಸ್ ಸ್ಟೇ ಹೈಡ್ರೇಟೆಡ್. ಸ್ಟೇ ಹೈಡ್ರೇಟೆಡ್ ಅಂದ್ರೆ ಏನು ಅಂದ್ರೆ, ನಾವು ಜಾಸ್ತಿ ತಂಪು ಪಾನೀಯಗಳನ್ನು ಸೇವಿಸಬೇಕು. ನಿಂಬೆ ರಸದ ಜ್ಯೂಸ್ ಅನ್ನೇ ಆಗಿರ್ಬೋದು, ಅದರ ಚೂರು ಉಪ್ಪನ್ನು ಕೂಡ ಯೂಸ್ ಮಾಡಬೇಕು. ನಾರ್ಮಲಿ ನಾವು ಬೆವರ್ತೀವಲ್ಲ, ನೀರಿನ ಅಂಶ ಜೊತೆ ಈವನ್ ನಮ್ ಎಲೆಕ್ಟ್ರೋಲೈಟ್ಸ್ ನಮ್ದು ಉಪ್ಪಿನ ಅಂಶನೂ ಹೊರಗಡೆ ಹೋಗುತ್ತೆ. ಸೊ ನಾರ್ಮಲ್ ನೀರ್ ಜೊತೆ ನಾವು ಸ್ವಲ್ಪ ಉಪ್ಪಿನ ಅಂಶ ಓವರ್ ಎಸ್ ಇಸ್ ಅ ಬೆಟರ್. ತೆಂಗಿನ ನೀರು ಇರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಅಲ್ಲಿ ಕಲ್ಲಂಗಡಿ ಹಣ್ಣು ಇರ್ಬೋದು, ಕರ್ಬೂಜ ಹಣ್ಣು ಇರ್ಬೋದು, ಸೌತೆಕಾಯಿ ಇರ್ಬೋದು, ಈ ತರ ಜಾಸ್ತಿ ನೀರಿನ ಅಂಶ ಇದ್ದಂತ ಹಣ್ಣುಗಳನ್ನು ಸೇವಿಸಬೇಕು. ಆದಷ್ಟು ಸಮರ್ಸ್ ಅಲ್ಲಿ ಈವನ್ ಜಾಸ್ತಿ ಪ್ರೋಟೀನ್ ಇದ್ದಂತ ಫುಡ್ ಗಳನ್ನ ಅವಾಯ್ಡ್ ಮಾಡಬೇಕು. ಶುಗರ್, ನಾವು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತೀವಿ ಸರ್, ಈಗೆಲ್ಲ ಮಕ್ಕಳಲ್ಲೆಲ್ಲ ಅವೇ ಕುಡಿತಾ ಇದಾರೆ, ಹೈ ಶುಗರ್ ಕಂಟೆಂಟ್, ಅದರಿಂದ ಕೂಡ ಡಿಹೈಡ್ರೇಷನ್ ಆಗುತ್ತೆ. ಸೊ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅವೆಲ್ಲ ಅವಾಯ್ಡ್ ಮಾಡಬೇಕು ಸರ್. ಈವನ್ ಅಲಾಂಗ್ ವಿತ್ ದಟ್ ಪರ್ಸನಲ್ ಆಗಿ ಒನ್ ಇಸ್ ಸ್ಟೇ ಹೈಡ್ರೇಟೆಡ್. ಇನ್ನೊಂದು ಅಂಶ ಬಂದ್ಬಿಟ್ಟು ಸ್ಟೇ ಕವರ್ಡ್ ಅಂತೀವಿ ಸರ್. ಸ್ಟೇ ಕವರ್ಡ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಿಮ್ಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಿಸಿಲಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂದಲ್ಲಿ ಅವಾಗ ನೀವು ಒಂದು ಟೋಪಿಯನ್ನು ಧರಿಸ್ಕೋಬೇಕು. ಲೈಟ್ ವೇಟ್ ಲೈಟ್ ಕಾಟನ್ ಬಟ್ಟೆಗಳನ್ನು ಯೂಸ್ ಮಾಡಬೇಕು. ಈಗ ಹಳ್ಳಿಗಳಲ್ಲಿ ನೋಡ್ತೀವಿ ಬರಿಗಾಲದಾಗೆ ಓಡಾಡ್ತಾರೆ. ಸೊ ಆದಷ್ಟು ಅವರು ಚಪ್ಪಲಿಗಳನ್ನು ಯೂಸ್ ಮಾಡಬೇಕು, ಶೂಸ್ ಅನ್ನು ಯೂಸ್ ಮಾಡಿದ್ರೆ ಒಳ್ಳೇದು. ಹೀಟ್ ರೇಲಿಂದ ಹೀಟ್ ಬರ್ನ್ಸ್, ಥರ್ಮಲ್ ಬರ್ನ್ಸ್ ಎಲ್ಲ ನಾವು ಮುಂಜಾಗೃತವಾಗಿ ಕಮ್ ಮಾಡಬಹುದು. ಸ್ಟೇ ಅಲರ್ಟ್. ಎಷ್ಟೊಂದ್ ಸರಿ ನಮ್ಮ ಆಕಾಶವಾಣಿಯಿಂದ ನಮಗೆ ಅಲರ್ಟ್ ಬರ್ತಾ ಇರುತ್ತೆ. ಸೊ ಅಪ್ಡೇಟ್ ಆಗ್ತಿರಬೇಕು. ಈ ಪರ್ಟಿಕ್ಯುಲರ್ ಡೇ ನಮ್ಮಲ್ಲಿ ಗುಲ್ಬರ್ಗಾದಲ್ಲಿ ಹೀಟ್ ವೇವ್ ಇದ್ದಾಗ ನಾವು ಮುಂಜಾಗೃತವಾಗಿ ಅವತ್ತು ಮನೆಯಿಂದ ಹೊರಗೆ ಹೋಗೋದು ಅವಾಯ್ಡ್ ಮಾಡಬೇಕು. ಅಂಡ್ ಸ್ಟೇ ಇನ್ ಇಂಡೋರ್ಸ್ ಅಂಡ್ ಸ್ಟೇ ಶೇಡ್. ಸೊ ಮನೆಯಲ್ಲಿ ಇರೋದು ಉತ್ತಮ. ಈಗ ಸಾಮಾನ್ಯ ಜನರು ಹೆಂಗಿರ್ಬೇಕು ಅಂತ ತಾವು ಹೇಳ್ತಾ ಇದಾರೆ. ಕೆಲವರು ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸಿರ್ತಾರೆ. ಈ ಕೆಲವರಿಗೆ ಚರ್ಮದ ಸಮಸ್ಯೆಗಳಾಗಿರ್ಬೋದು, ಕೆಲವರು ಈ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಬಳಲ್ತಿರ್ತಾರೆ. ಇಂತಹ ಬಿಸಿಲಿನ ತಾಪದಲ್ಲಿ ಅಥವಾ ಬಿಸಿಲಿನ ಜಳದಲ್ಲಿ ಅವರಿಗೆ ಯಾವ ರೀತಿಯ ಸಮಸ್ಯೆಗಳು ಆಗ್ಬಹುದು ಮತ್ತೆ ಅವರು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ? ನೀವು ಹೇಳಿದಾಗೆ ಕರೆಕ್ಟ್ ಇದೆ ಸರ್. ಸಾಮಾನ್ಯವಾಗಿ ಈ ಹೀಟ್ ಸ್ಟ್ರೋಕ್ ಎಕ್ಸ್ಟ್ರೀಮ್ ನಾನಂದ್ರೆ ಸಿವಿಯರ್ ಕೇಸಸ್ ಆಗೋದು ಈ ತರ ಜನದಲ್ಲಿ, ಗರ್ಭಿಣಿ ಸ್ತ್ರೀಯರಿರ್ಬೋದು, ಎಕ್ಸ್ಟ್ರೀಮ್ ಆಫ್ ಏಜಸ್ ಅಂತ, ಚಿಕ್ಕ ಮಕ್ಕಳು, ನವಜಾತ ಶಿಶು ಇರಲಿ, ಒಂದು ವರ್ಷದ ಒಳಗಡೆ ಶಿಶು ಇರಲಿ, ಚಿಕ್ಕ ಮಕ್ಕಳಿರಲಿ, ವೃದ್ಧರು ಇರಲಿ, ದೈಹಿಕವಾಗಿ ಅನಾರೋಗ್ಯ ಕಾರಣ ಲೈಕ್ ಹಾರ್ಟ್ ಡಿಸೀಸ್ ಇರ್ಬೋದು, ಕಿಡ್ನಿ ಸಮಸ್ಯೆಗಳು ಇರ್ಬೋದು, ರೆಸ್ಪಿರೇಟರಿ ಫೇಲಿಯರ್ ಅಂತ, ಈ ತರ ಪೇಷಂಟ್ಸ್ ಅಲ್ಲಿ ನಾವು ಹೀಟ್ ರಿಲೇಟೆಡ್ ಇಲ್ನೆಸಸ್ ನಾರ್ಮಲ್ ಪೇಷಂಟ್ಸ್ ಗಿಂತ ಇವರಿಗೆ ಜಾಸ್ತಿ ಎಫೆಕ್ಟ್ ಇರುತ್ತೆ, 40% ಜಾಸ್ತಿ ಇದೆ, 20-40% ನಾವ್ ಏನ್ ಹೇಳ್ತೀವಿ, ಈ ತರ ಪೇಷಂಟ್ಸ್ ಗೆ ಜಾಸ್ತಿ ದೇ ವಿಲ್ ಬಿ ಅಟ್ ರಿಸ್ಕ್, ಅವರಿಗೆ ಮುಂಜಾಗ್ರತಾ ಕ್ರಮಗಳನ್ನು ಜಾಸ್ತಿ ವಹಿಸಬೇಕು. ವೃದ್ಧರಿಗೆ ಎಸ್ಪೆಷಲಿ ಮನೆಯಲ್ಲಿ ಒಂದ್ ಕಡೆ ಹಾಕೋದಕ್ಕಿಂತ ಅವರಿಗೆ ಒಂದು ವೆಲ್ ವೆಂಟಿಲೇಟೆಡ್ ರೂಮ್ ಅಲ್ಲಿ ಫ್ಯಾನ್ ಜೊತೆ ಆದಷ್ಟು ಇದ್ರೆ ಬೆಟರ್, ಕೂಲರ್ ಅದು ಬಳಸ್ಕೋಬಹುದು, ಈ ತರ ಯೂಸ್ ಮಾಡಿದ್ರೆ ವಿ ಶುಡ್ ಮೇಕ್ ದಮ್ ದಟ್ ಅಟ್ ಲೀಸ್ಟ್ ಅವರಿಗೆ ಬಾಯಾರಿಕೆ ಆಗ್ಲಿ ಬಿಡ್ಲಿ ಅವರಿಗೆ ನೀರು ಕೊಡ್ತಾ ಇರಬೇಕು, ಕುಡಿತಾ ಇರಬೇಕು. ಸೊ ನಾವು ಏನಂತೀವಿ, ಸಾಮಾನ್ಯವಾಗಿ ನಾನು ಬಾಯಾರಿಕೆ ಆದ್ರೆ ಅಷ್ಟೇ ನಾನು ನೀರು ಕೊಡ್ತೀನಿ, ಅದು ತಪ್ಪು. ಬೇಸಿಗೆ ಕಾಲದಲ್ಲಿ ಬಾಯಾರಿಕೆ ಆಗೋದು ಮತ್ತೆ ನಮ್ದು ಡಿಹೈಡ್ರೇಷನ್ ಇಸ್ ನಾಟ್ ಈಕ್ವಲಿ ಕೋರಿಲೇಟಿಂಗ್. ಸೊ WHO ಅನ್ನತ್ತೆ ನೀವು ಬಿಸಿಲಲ್ಲಿ ಹೋಗ್ತಾ ಇದ್ರೆ ಅಂದ್ರೆ ಎವ್ರಿ 1 ಅವರ್ಗೆ ನೀವು ನೀರು ಕುಡಿತಾನೆ ಇರಬೇಕು, ನನಗೆ ಬಾಯಾರಿಕೆ ಆದ್ರೆ ಮಾತ್ರ ನಾನು ಕುಡಿತೇನೆ ಅನ್ನೋದು ತಪ್ಪು. ಈಗ ಕೆಲವರೆಲ್ಲ ಸರ್ ಈಗ ಚರ್ಮ ಸಂಬಂಧ ಸಮಸ್ಯೆಗಳಿರೋರು ಈ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆಗ್ತಿರ್ತಾರೆ, ಯಾಕಂದ್ರೆ ಕೆಲವರು ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ, ಇಲ್ಲಂದ್ರೆ ಬೇರೆ ಏನೋ ಅನಿವಾರ್ಯ ಆಗಿತ್ತ, ಅವರು ಯಾವ ರೀತಿ ಇರ್ಬೇಕಂತ ಹೇಳ್ತಾರೆ ಸರ್? ಸರ್, ಆ ತರ ಅವ್ರಿಗೆ ಅನಿವಾರ್ಯ ಪರಿಸ್ಥಿತಿ ಮನೆ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಅವರು ಮುಂಜಾಗ್ರತಾ ಕ್ರಮವಾಗಿ ಒಂದು ಕೊಡೆನ ಹಿಡ್ಕೊಂಡು ಹೋಗ್ಬೋದು, ಒಂದು ಛತ್ರಿ ಏನಂತಿರೋ ಕನ್ನಡದಲ್ಲಿ, ಕೊಡೆ ಅವ್ರ ಛತ್ರಿ ಹಿಡ್ಕೊಂಡು ಹೋಗ್ಬೋದು, ಬಿಸಿಲಿಗೆ ಡೈರೆಕ್ಟ್ ಎಕ್ಸ್ಪೋಜರ್ ಆಗೋದನ್ನ ಅವಾಯ್ಡ್ ಮಾಡಬೇಕು. ನೀರಿನ ಬಾಟ್ಲಿ ಮನೆಯಿಂದ ಒಯ್ಯೋದು ತುಂಬಾ ಉತ್ತಮ, ಅಡ್ವೈಸಬಲ್, ಅಂಡ್ ಸೋ ದಟ್ ಎವ್ರಿ ಅವರು 2-2 ತಾಸಿಗೆ 1-1 ತಾಸಿಗೆ ಬಾಯಾರಿಕೆ ಆಗ್ಲೇ ಬಿಡ್ಲಿ ನೀರು ಕುಡಿತಾ ಇರಬೇಕು. ಸರ್, ಇನ್ನೂ ಒಂದು ಪ್ರಶ್ನೆ ತಮಗೆ, ಕೆಲವರು ಏನ್ ಅಭ್ಯಾಸ ಮಾಡ್ತಾರೆ ಅಂದ್ರೆ ನೀರು ಕುಡಿದ್ಬಿಟ್ರೆ ಒಂದು ಬಾಟಲ್ ನೀರು ಕುಡಿದ್ಬಿಡೋದು ಪೂರ್ತಿ ಫುಲ್ಲೇ, ನಾನು ಇವತ್ತು ಇಷ್ಟು ಬಾಟಲ್ ನೀರು ಕುಡಿದೆ ಅನ್ನೋದು, ತಣ್ಣ ನೀರು ಕುಡಿತಿರ್ತಾರೆ. ನೀರನ್ನ ಕುಡಿಯೋದ್ರಲ್ಲೂ ಒಂದು ಮೆಥಡ್ ಐತೆ ಅಂತ ಹೇಳ್ತಾರೆ, ಯಾವ ರೀತಿ ನೀರನ್ನ ಸೇವನೆ ಮಾಡಬೇಕಾಗುತ್ತೆ, ಅದರಲ್ಲಿ ಈ ಡಿಹೈಡ್ರೇಷನ್ ಆಗಂತ ಸಂದರ್ಭನೂ ಇರುತ್ತೆ, ಅದು ಎಷ್ಟು ಸಮಂಜಸ? ಸರ್, ಈ ತರ ಎಕ್ಸ್ಟ್ರೀಮ್ ಕೋಲ್ಡ್ ವಾಟರ್ ವೇಸೊ ಕನ್ಸ್ಟ್ರಕ್ಷನ್ ಅಂತೀವಿ. ಸೊ ನಮ್ ಬಾಡಿಯಲ್ಲಿ ಏನಾಗುತ್ತೆ, ಹೀಟ್ ಎಕ್ಸ್ಪೋಜರ್ ನಿಂದ ನಾವು ಬೆವರ್ತೀವಲ್ಲ, ಯಾಕೆ ಆಗುತ್ತೆ ಬೆವರ್ ಅಂದ್ರೆ ನಮ್ದು ರಕ್ತ ನಾಳಗಳು ಉಬ್ಬು ಬಿಡ್ತಾವ, ಉಬ್ಬಿದ್ರೆ ಏನಾಗುತ್ತೆ, ಬಾಡಿ ಟೆಂಪರೇಚರ್, ಇದು ಒಂದು ಫಿಸಿಯೋಲಾಜಿಕಲ್ ನಾವು ಮೆಕ್ಯಾನಿಸಂ ಕ್ರಿಯೇಟ್ ಮಾಡ್ತೀವಿ. ನೀವು ಯಾವಾಗ ತಂಪು ಪಾನೀಯಗಳನ್ನು ಜಾಸ್ತಿ ಸೇವನೆ ಮಾಡ್ತಿರೋ, ವೇಸೊ ಕನ್ಸ್ಟ್ರಿಕ್ಷನ್ ರಿಸ್ಕ್ ಇರುತ್ತೆ. ಕೋಲ್ಡ್ ಶವರ್ ಅಂತೀವಿ, ಎಷ್ಟೊಂದು ಜನ ಇಮಿಡಿಯೇಟ್ಲಿ ಮನೆಗೆ ಹೋಗ್ಬಿಟ್ಟು ಕೋಲ್ಡ್ ಶವರ್ ಮಾಡ್ತಾರೆ, ಅದು ವೆರಿ ರಿಸ್ಕಿ ಸರ್, ಅದು ಸಡನ್ಲಿ ಬಿ ಪಿ ಲೋ ಆಗೋದು ರಿಸ್ಕ್ ಇರುತ್ತೆ. ಸೊ ಆದಷ್ಟು ನಾರ್ಮಲ್ ಟೆಂಪರೇಚರ್ ಆರ್ ಕೋಲ್ಡ್ ತಗೋತಿದ್ರು ಸ್ಟೆಪ್ ಬೈ ಸ್ಟೆಪ್ ಲೆಟ್ ದಮ್ ಡ್ರಿಂಕ್, ಒಂದೇ ಸರಿ ಜಾಸ್ತಿ ಕುಡಿಯೋದು ಅಡ್ವೈಸಬಲ್ ಇಲ್ಲ. ಸೊ ನಾನು ಹೇಳಿದಾಗ ನಿಮ್ಗೆ ಆಲ್ರೆಡಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನು ಹೊರತುಪಡಿಸಿ ನಾರ್ಮಲ್ ಯಾವ್ದು ಹಣ್ಣಿನ ಜ್ಯೂಸ್ಗಳು ಆಗಿರಲಿ, ಹಣ್ಣುಗಳೇ ಆಗಿರಲಿ, ಮನೆಯಲ್ಲಿ ಇದ್ದಂತಹ ಮಜ್ಜಿಗೆ ಇರಬಹುದು ಸೇವನೆ ಮಾಡೋದು ಉತ್ತಮ. ಈಗ ಏನು ಹಣ್ಣು ತರಕಾರಿಗಳು ತಾವೇನು ಹೇಳ್ತಾ ಇದ್ದಾರೆ ಸರ್, ಅಂದ್ರೆ ನೀರಿನಂಶ ಜಾಸ್ತಿ ಇರುವಂತವನ್ನ ಬಳಸಬೇಕಂದ, ಅದ್ರ ಜೊತೆಗೆ ನಮ್ಮ ನಿತ್ಯ ಆಹಾರನೇ ಇರುತ್ತೆ, ಅಂದ್ರೆ ನಾವು ಏನು ಟಿಫಿನ್ ಅಂದ್ರೆ ಮಾರ್ನಿಂಗ್ ತಿಂಡಿ ತಿನ್ನೋದು, ಆಮೇಲೆ ಮಧ್ಯಾಹ್ನ ಊಟ, ಮತ್ತೆ ಸಂಜೆ ಊಟ, ಇರುತ್ತೆ ನಮ್ಮ ಆಹಾರ ಹೇಗಿರ್ಬೇಕು? ಆಹಾರದಲ್ಲಿ ಪ್ರೋಟೀನ್ ಅಂಶವನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಉತ್ತಮ. ಸೊ ಡಯಟ್ ಅಲ್ಲಿ ಇನ್ ಸಮರ್ಸ್ ವಿ ಕಾಲ್ ಲೋ ಪ್ರೋಟೀನ್ ಡಯಟ್ ಇಸ್ ಬೆಟರ್ ಅಡ್ವೈಸಬಲ್ ಅಂತಾರೆ ಸರ್, ಬಿಕಾಸ್ ಆಫ್ ಅಗೇನ್ ಎಕ್ಸೆಸಿವ್ ಪ್ರೋಟೀನ್, ಎಕ್ಸೆಸಿವ್ ಸಾಲ್ಟ್ ಫುಡ್ ನಾವು ತಿಂದರೆ ಡಿಹೈಡ್ರೇಷನ್ ಆಗೋದು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅಗೇನ್ ಬಾಡಿನಿಂದ ಫ್ಲೂಯಿಡ್ ಜಾಸ್ತಿ ರಿಲೀಸ್ ಆಗಿ ಡಿಹೈಡ್ರೇಷನ್ ಆಗೋ ರಿಸ್ಕ್ ಇರುತ್ತೆ. ಸೊ ಲೋ ಪ್ರೋಟೀನ್ ಡಯಟ್ ಇಸ್ ಪ್ರಿಫರೇಬಲ್. ಸರ್, ಇನ್ನೊಂದು, ಈಗ ನಾವು ಧರಿಸಂತ ಬಟ್ಟೆಗಳು ಇದೇ ತರ ಇರ್ಬೇಕಂತಾರೆ, ಆದ್ರೆ ಕೆಲವರು ತಮಗೆ ಹೇಗೆ ಕನ್ವೀನಿಯಂಟ್ ಆಗುತ್ತೆ ಹಾಗೆ ಧರಿಸ್ತಾರೆ, ಯಾಕಂದ್ರೆ ಈ ಹಳ್ಳಿ ಮಂದಿ ಏನ್ ಮಾಡ್ತಾರೆ, ಏ ಕೆಲಸ ಮಾಡ್ಬೇಕು, ಬೆವರು ಬರ್ತದಂತ ಬನ್ನಿನ ಮೇಲೆ ಕೆಲಸ ಮಾಡ್ತಿರ್ತಾರೆ. ಯಾವ ರೀತಿ ಬಟ್ಟೆಗಳನ್ನ ಬಳಸಬೇಕು ಮತ್ತೆ ಎಂತ ಬಟ್ಟೆಗಳನ್ನ ಬಳಸಬೇಕು? ಲೈಟ್ ಕಲರ್ ಕಾಟನ್ ಬಟ್ಟೆಗಳು ಧರಿಸಿದ್ರೆ ಬೆಟರ್, ಮಲ್ಟಿ ಲೇಯರ್ಡ್ ಬಟ್ಟೆಗಳು ಹಾಕೋದು ಅವಾಯ್ಡ್ ಮಾಡಬೇಕು. ಶರ್ಟ್ ಹಾಕೊಂಡು ಜಾಕೆಟ್ ಹಾಕೊಂಡು ಮೇಲೆ ಇನ್ನೊಂದು ಹಾಕೋದು ಅವಾಯ್ಡ್ ಮಾಡೋದು ಬೆಟರ್, ಪರ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ, ಸ್ವೆಟಿಂಗ್ ಜಾಸ್ತಿ ಆಗುತ್ತೆ, ಡಿಹೈಡ್ರೇಷನ್ ಬೇಗ ಆಗುತ್ತೆ. ಸರ್, ಈಗ ತಾವು ಹೇಳ್ತಾ ಇದ್ರೆ ಈ ತೀವ್ರತರವಾದ ಬಿಸಿ ಗಾಳಿಯಿಂದ ಯಾವ ರೀತಿ ಪರಿಣಾಮಗಳು ಆಗ್ತಾವ ಅಂದ್ರೆ ಅದರ ಲಕ್ಷಣಗಳು ಹೇಗಿರ್ತಾವ ಅಂತ ಹೇಳಿದ್ರೆ ನಮ್ಮ ಕೆಳಗರಿಗೆ ಅನುಕೂಲ ಆಗುತ್ತಾ? ಇದ್ರ ಲಕ್ಷಣಗಳೇನಂದ್ರೆ ಹೈಪರ್ ಥರ್ಮಿಯಾ, ನಮ್ ಕೋರ್ ಬಾಡಿ ಟೆಂಪರೇಚರ್ ಅಂತೀವಿ ನಾವು, ರೆಕ್ಟಲ್ ಟೆಂಪರೇಚರ್ ಅನ್ನು ಮೆಷರ್ ಮಾಡ್ತೀವಿ, ಸಾಮಾನ್ಯವಾಗಿ ಪೇಷಂಟ್ ಜೊತೆ ನೋಡ್ಲಿಕ್ಕೆ ಆಗೋದಿಲ್ಲ, ನಾವು ಓರಲ್ ಟೆಂಪರೇಚರ್ 0.5 ಡಿಗ್ರಿ ಆಡ್ ಮಾಡ್ತೀವಿ. ಸೊ ಟೆಂಪರೇಚರ್ ಮೋರ್ ದನ್ 40°C ಅಂತೀವಿ. ಅದ್ರ ಜೊತೆಗೆ ಎನಿ ನ್ಯೂರಾಲಜಿಕಲ್ ಅಬ್ನಾರ್ಮಲಿಟಿ, ನ್ಯೂರಾಲಜಿಕ್ ಅಂತಂದ್ರೆ ಅವರು ಪ್ರೆಗ್ನೆಹೀನರಾಗಿರ್ಬಹುದು, ಮಾರ್ಪಿಟ್ ಮಾತಾಡೋದಾಗಿರ್ಬೋದು, ಕನ್ಫ್ಯೂಷನ್ ಸ್ಟೇಟ್ ಇರ್ಬೋದು, ಕಿರಿಕಿರಿ ಆಗಿರ್ಬೋದು, ಇರಿಟೆಬಿಲಿಟಿ ಟೈಪ್ ಬಿಹೇವಿಯರ್, ಇವೆಲ್ಲಾನು ಪ್ಲಸ್ 40°C ಮೇಲ್ಗಡೆ ಪ್ಲಸ್ ಅವರು ಬಿಸಿಲಲ್ಲಿ ಓಡಾಡುವಂತ ಒಂದು ಹಿಸ್ಟ್ರಿ ಇರಬಹುದು, ಅವರು ಅವ್ರ ಫಿಸಿಕಲ್ ಆಗಿ ಎಕ್ಸರ್ಷನ್ ಆಗಿರ್ಬೋದು, ಈ ತರ ಎಲ್ಲ ಹಿಸ್ಟ್ರಿ ಇದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ಹೀಟ್ ಸ್ಟ್ರೋಕ್. ಸೊ ಈ ತರ ಪೇಷಂಟ್ಸ್ ಗೆ ನಾವು ಯಾವಾಗ ರಿಸೀವ್ ಮಾಡ್ತೀವಿ ಅವ್ರ ನೀವು ಮನೆಯಲ್ಲಿ ವಾರ್ಡ್ ಮನೆ ಮದ್ದು ಮಾಡಬೇಕಂದ್ರೆ ಎಸ್ಪೆಷಲಿ ವೃದ್ಧರು ನಾನು ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಲ್ಲಿ ನೀವು ಕಂಡಲ್ಲಿ ಅವರಿಗೆ ಹೈ ಟೆಂಪರೇಚರ್ ಇದ್ದಾಗ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ನೀವು ಅವ್ರದ್ದೆಲ್ಲ ಬಟ್ಟೆಗಳನ್ನು ಲೂಸ್ ಮಾಡ್ರಿ, ಟೈಟ್ ಬಟ್ಟೆಗಳಿದ್ರೆ ಲೂಸ್ ಮಾಡಿ, ಮೈಯನ್ನು ಒಂದು ಒದ್ದೆ ಬಟ್ಟೆ ತಣ್ಣಗಿರುವಂತ ಬೆಡ್ಶೀಟ್ ಅನ್ನು ಯೂಸ್ ಮಾಡಿ ಫುಲ್ ಬಾಡಿಯನ್ನು ಒರೆಸಿಬಿಟ್ಟು ಅವ್ರದ್ದು ಕೊಂಕಣಲ್ಲಿ ಆಮೇಲೆ ತೊಡೆ ಸಂದಿಗಳಲ್ಲಿ ನೆಕ್ ಬಲ್ಲಿ ಅದು ಐಸ್ ವಾಟರ್ ಏನಂತೀವಿ ಬೆಡ್ಶೀಟ್ ಅದೇ ಅಲ್ಲಿ ಎರಡು ಕಡೆ ಬಿಡಬೇಕು. ಸೊ ಇದರಿಂದ ಏನಾಗುತ್ತೆ, ನಮ್ದು ಬಾಡಿ ಟೆಂಪರೇಚರ್ ಕೋಲ್ಡ್ ಟೆಂಪರೇಚರ್ ಅನ್ನು ಕಡಿಮೆ ಮಾಡಬಹುದು. ಸೊ ಇದು ಒಂದು ಮನೆಯಲ್ಲಿ ಒಂದು ಮದ್ದು. ಅಂಡ್ ಅವ್ರು ಅನ್ಕಾನ್ಶಿಯಸ್ ಇದ್ರೆ ಡೆಫಿನೆಟ್ಲಿ ಹಾಸ್ಪಿಟಲ್ ಕರ್ಕೊಂಡ್ ಬರಬೇಕು. ಮೀನ್ ವೈಲ್ ಹಾಸ್ಪಿಟಲ್ ಕರ್ಕೊಂಡ್ ಬರುವಷ್ಟು ನಡುವೆನು ಇವೆಲ್ಲ ನಾವು ಮಾಡಬಹುದು. ಒದ್ದೆ ಬಟ್ಟೆ ಯೂಸ್ ಮಾಡಬೇಕು, ಆಮೇಲೆ ಅವ್ರ ಫುಲ್ ಬಾಡಿ ಮೇಲೆ ಅವರಿಗೆ ಹಾಕಬೇಕು, ನೀರನ್ನು ಸಿಂಪಡಿಸಬೇಕು, ಆಮೇಲೆ ಬೇಸಿಕಲಿ ಫ್ಯಾನ್ ಅನ್ನು ಯೂಸ್ ಮಾಡಬೇಕು. ಫ್ಯಾನ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕೈನಿಂದ ನಾವು ಅವ್ರಿಗೆ ಗಾಳಿ ಕೊಡಬೇಕು. ಸೊ ದಟ್ ಅವ್ರ ಬಾಡಿನಿಂದ ಎಕ್ಸೆಸ್ ಸ್ವೆಟಿಂಗ್ ಎಲ್ಲ ಕಮ್ ಆಗಿ ಇವಾಪರೇಷನ್ ಆಗಲಿ ಅಂತ, ಅದರಿಂದ ರೇಡಿಯಂಟ್ ಹೀಟ್ ಎಫೆಕ್ಟ್ ಆಗಿ ಸೊ ಅವ್ರ ಬಾಡಿ ಕೋಲ್ಡ್ ಆಗಬೇಕು ಅಂತೇಳಿ ಈ ತರ ಎಲ್ಲ ನಾವು ಮನೆಯಲ್ಲಿ ಮದ್ದು ಮಾಡಬಹುದು. ಹಾಸ್ಪಿಟಲ್ ಬಂದ್ರೆ ಡೆಫಿನೆಟ್ಲಿ ನಾವು ಐಸ್ ಪ್ಯಾಕ್ಸ್ ಅಂತ ಇಡ್ತೀವಿ ಆಕ್ಸಿಲದಲ್ಲಿ, ನೆಕ್ ಅಲ್ಲಿ. ಅಂಡ್ ಈ ತರ ಪೇಷಂಟ್ಸ್ ಗೆ ಪ್ಯಾರಾಸಿಟಮಾಲ್ ಕೆಲಸ ಮಾಡೋದಿಲ್ಲ. ಸೊ ಕಾಮನ್ಲಿ ನಮ್ ಮಿತ್ ಏನಿದೆ ಅಂದ್ರೆ ಜ್ವರ ಬಂದ್ರೆ ಹೈ ಟೆಂಪರೇಚರ್ ಪ್ಯಾರಾಸಿಟಮಾಲ್ ಕೊಡಬೇಕು. ಹೀಟ್ ಸ್ಟ್ರೋಕ್ ಅಲ್ಲಿ ಪ್ಯಾರಾಸಿಟಮಾಲ್ ಕೆಲಸ ಮಾಡುವುದಿಲ್ಲ ಸರ್, ಅಲ್ಲಿ ಮೆಕಾನಿಸಮ್ ಬೇರೆ ಇದೆ. ಸೊ ಈ ತರ ಕಂಡೀಷನ್ಸ್ ಗೆ ಓನ್ಲಿ ಪೆರಿಫರಲ್ ಅಂಡ್ ವಿ ಹ್ಯಾವ್ ಟು ರೆಡ್ಯೂಸ್ ದ ಹೀಟ್ ಬೈ ಯೂಸಿಂಗ್ ದ ಕೋಲ್ಡ್ ಬಾತ್ ಇರಬಹುದು, ಐಸ್ ಪ್ಯಾಕ್ಸ್ ಇರಬಹುದು. ಸೊ ಈ ತರ ಮೆಥಡ್ಸ್, ಕೋಲ್ಡ್ ಸಲೈನ್ ಸ್ಟಮಕ್ ಅಲ್ಲಿ ತ್ರೂ ಫೀಡಿಂಗ್ ಪೈಪ್ ಕೊಡ್ತೀವಿ. ಸೊ ಈ ತರ ಎಲ್ಲ ಕೊಟ್ಟು ನಾವು ಕೋರ್ ಬಾಡಿ ಟೆಂಪರೇಚರ್ ಅನ್ನು ಕಡಿಮೆ ಮಾಡ್ತೀವಿ. ಆದಷ್ಟು ಬಟ್ಟೆ ಎಲ್ಲ ಸ್ವಲ್ಪ ಹಗುರ ಮಾಡಿ ಮೈ ಎಲ್ಲ ಒರೆಸಿ ಅವರಿಗೆ ಒಂಥರ ಫ್ಯಾನ್ ಅಲ್ಲಿ ಕೆಳಕ್ಕೆ ಫ್ರೀ ಮಾಡಿ, ಸೊ ದಟ್ ಈ ತರದ ಐ ವಿ ಫ್ಲೂಯಿಡ್ಸ್ ಕೊಡ್ತೀವಿ. ಬೇಸಿಕಲಿ ಇವರಿಗೆ ಬ್ಲಡ್ ವಾಲ್ಯೂಮ್ ಕಮ್ಮಿ ಇರುತ್ತೆ, ಸೊ ಫ್ಲೂಯಿಡ್ಸ್ ಕೊಟ್ಟು ಸಲೈನ್ ಏನಂತೀವಿ ಅದರಿಂದ ನಾವು ಅವರಿಗೆ ಕೋರ್ ಬಾಡಿ ಟೆಂಪರೇಚರ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಅವಶ್ಯಕತೆ ಇದ್ರೆ ಆಸ್ಪತ್ರೆ ಕರ್ಕೊಂಡು. ಸೊ ಯೂಶಲಿ ನಾನು ಹೇಳಿದಂಗೆ ಎಕ್ಸ್ಟ್ರೀಮ್ಸ್ ಆಫ್ ಏಜ್, ಗರ್ಭಿಣಿ ಸ್ತ್ರೀಯರು, ಯಾರಿಗೆ ಹಾರ್ಟ್ ಸಂಬಂಧಿತ ಕಾಯಿಲೆ ಇದ್ದರು, ಕಿಡ್ನಿ ಸಮಸ್ಯೆ, ನಮ್ ಗುಲ್ಬರ್ಗದಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಕಿಡ್ನಿ ಪೇಷಂಟ್ಸ್ ಇದ್ದಾರೆ. ಸೊ ಕೆಲವೊಂದು ಮೆಡಿಸಿನ್ಸ್ ಇರ್ತಾವ, ಅದರಿಂದ ಅವರು ಡಿಹೈಡ್ರೇಷನ್ ಪ್ರಮಾಣ ಹೆಚ್ಚಿಗಾಗುತ್ತೆ. ಸೊ ನಾನು ಅವರಿಗೆ ಈ ಆಕಾಶವಾಣಿ ಮುಖಾಂತರ ಹೇಳ್ಬೇಕಂದ್ರೆ, ಸೊ ನೀವು ಬಂದು ನಿಮ್ ಮೆಡಿಸಿನ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ನಾವು ಯೂಶಲಿ ನಮ್ ಪೇಷಂಟ್ಸ್ ಗೆ ಈ ಸಮ್ಮರ್ ಅಲ್ಲಿ ಕೆಲವೊಂದು ಡೈರೆಟಿಕ್ಸ್ ಅಂತ ಒಂದು ಮೆಡಿಸಿನ್ಸ್ ಇರುತ್ತೆ, ಅದರಿಂದ ನಮ್ದು ಯೂರಿನ್ ಅಲ್ಲಿ ಜಾಸ್ತಿ ಫ್ಲೂಯಿಡ್ಸ್ ಹೋಗುತ್ತೆ. ಸೊ ಆ ತರ ಮೆಡಿಸಿನ್ಸ್ ಇದ್ದಾಗ ಅವರಿಗೆ ನಾವು ಡೋಸ್ ಅನ್ನು ಕಡಿಮೆ ಮಾಡ್ತೀವಿ ಈ ಎರಡು ತಿಂಗಳು. ಸೊ ಈ ತರ ಒಂದು ನಾವು ಡಾಕ್ಟರ್ಸ್ ಅಡಾಪ್ಟ್ ಆಗಿದ್ದೀವಿ, ಸೊ ದಟ್ ಪೇಷಂಟ್ಸ್ ಗೆ ಡಿಹೈಡ್ರೇಷನ್ ಆಗಬಾರ್ದು. ಸೊ ನಮ್ದು ಎಲ್ಲ ಕೆಳಗರಿಗೆ ನಾ ಹೇಳೋದು ಅಂದೇ ಬಯಸ್ತೀನಿ ಅಂತಂದ್ರೆ, ಆದಷ್ಟು ಮನೆ ಬಿಟ್ಟು ಬಿಸಿಲಲ್ಲಿ ಹೋಗೋದು ಅನ್ನು ನೀವು ತಡೆಗಟ್ಟಿಸಬೇಕು. ಬಿಸಿಲಲ್ಲಿ ನೀವು ಮಾಡಲೇಬೇಕು ಅನಿವಾರ್ಯ ಪರಿಸ್ಥಿತಿ ಇದ್ದಲ್ಲಿ ಆದಷ್ಟು ನೀವು ನೀರನ್ನು ಕುಡಿತಾ ಇರಬೇಕು, ತಂಪು ಪಾನೀಯಗಳನ್ನು ಸೇವನೆ ಮಾಡ್ರಿ, ಆದಷ್ಟು ಕೂಲ್ ಇರ್ರಿ, ನಿಮ್ಮ ಸ್ಟೇ ಪ್ರೊಟೆಕ್ಟೆಡ್ ಅಂತ ಹೇಳ್ತೀನಿ ನಾನು. ಸೊ ದಟ್ ನೀವು ಲೈಟ್ ಬಟ್ಟೆಗಳನ್ನು ಹಾಕುವುದಾಗ್ಲಿ, ಫ್ರೂಟ್ಸ್ ಅನ್ನು ಸೇವಿಸಬೇಕು, ಕಲಂಗಡಿ ಆಗಬೇಕು, ಕರ್ಬೂಜ ಹಣ್ಣು, ಸೌತೆಕಾಯಿ ಈ ತರದೊಂದು ಫ್ರೂಟ್ಸ್ ಅನ್ನು ತಗೋರಿ. ಅಂಡ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆ ತರದನ್ನು ಎಲ್ಲ ಅವಾಯ್ಡ್ ಮಾಡಿ. ನಿಮ್ಮ ಮೆಡಿಸಿನ್ಸ್ ಡಯಾಬೆಟಿಕ್ ಹೈಪರ್ಟೆನ್ಸಿವ್ ಎಲ್ಲ ಇದ್ರೆ ಸ್ವಲ್ಪ ನಿಮ್ಮ ಕನ್ಸಲ್ಟೆಂಟ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಅವ್ರು ಕೆಲವೊಂದು ಮೆಡಿಸಿನ್ಸ್ ಚೇಂಜ್ ಮಾಡೋದಿರುತ್ತೆ, ಅವು ಚೇಂಜ್ ಮಾಡ್ಕೊಳ್ಳೋದು ಉತ್ತಮ. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ಮಾರ್ಚ್ 19 ಬರುವ ಮಂಗಳವಾರ ಮಾರ್ಚ್ 25 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ನಾನು ಏನು ಹೇಳಬಹುದು ಅನ್ನೋದರ ಬಗ್ಗೆ ಈಗಾಗಲೇ ತಾವು ಊಹೆ ಮಾಡಿಕೊಂಡಿರ್ತೀರಿ. ಈ ವಾರ ಕೂಡ ಬಿಸಿಲಿನ ತಾಪ ಹೆಚ್ಚಾಗಬಹುದು ಅನ್ನುವಂತಹ ಒಂದು ವಿಚಾರ ತಮ್ಮೊಳಗೆ ಹೊಳೆದಿರಬಹುದು. ತಮ್ಮ ಕಲ್ಪನೆ ಅಥವಾ ಊಹೆ ಸರಿ ಅಂತಲೇ ಹೇಳಬಹುದು. ಕಳೆದ ವಾರದ ವಾತಾವರಣನೇ ಮುಂದಿನ ದಿನಗಳಲ್ಲಿ ಸಹಿತ ನಾವು ನೋಡಬಹುದು. ಅದಕ್ಕೆ ನಾವು ಬಿಸಿಲಿನ ಬಗ್ಗೆ ಎಚ್ಚರವಾಗಿ ಇರುವುದು ಬಹಳ ಒಳ್ಳೆಯದು. ಹೆಚ್ಚು ಕಡಿಮೆ ಬಹುತೇಕ ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನ 40°C ಸುತ್ತಮುತ್ತ ಇರಬಹುದು. ಯಾಕೆ ಅದು ಹೆಚ್ಚು ಕಡಿಮೆ ಗ್ಯಾರಂಟಿ ಆಗುವಂತಹ ಸಾಧ್ಯತೆಗಳು ಅದಾವ. ಯಾಕಪ್ಪ ಅಂತಂದ್ರೆ ಕಳೆದ ಎರಡು ವಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ 40°C ಅನೇಕ ಕಡೆಗಳಲ್ಲಿ ದಾಟಿ ಇಡೀ ರಾಜ್ಯದ ತುಂಬೆಲ್ಲ ಜನರಿಗೆ ಒಂದು ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿರುವಂತಹದ್ದು. ಅದಕ್ಕೆ 40°C ಏನದ ಇದು ಸದ್ಯದ ಮಟ್ಟಿಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಒಂದು ಸಾಮಾನ್ಯವಾದಂತಹ ಒಂದು ಉಷ್ಣ ತಾಪಮಾನ ಆಗಬಹುದು, ಆ ಒಂದು ಅಂಕಿ ಸಾಮಾನ್ಯ ಆಗಬಹುದು ಅಂತ ಹೇಳಿ ಅನಿಸ್ತದೆ. ಅದಕ್ಕೆ ತಾವು ಈ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಮತ್ತು ಕನಿಷ್ಠ ತಾಪಮಾನ ಕೂಡ ಏರಿಕೆ ಕಾಣುವುದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. 24-25 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಅದು ಕೂಡ ಇರಬಹುದು ಅಂಥೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಬಿಸಿಲಿನ ಬಗ್ಗೆ ನಾವು ಎಚ್ಚರಿಕೆ ವಹಿಸುವುದು ಅಗತ್ಯ. ಇದರೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಇದನ್ನು ಸ್ಥಾಪಿಸಿ ಬಳಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಅದರ ಜೊತೆಗೆ ಇನ್ನು ಅನೇಕ ಆಪ್ಗಳಾದವ ಅವುಗಳನ್ನು ಕೂಡ ತಾವು ಬಳಸಿಕೊಳ್ಬೇಕು. ಆತ್ಮೀಯರೆ, ಈ ವಾರ ಏನದ ದಿನಾಚರಣೆಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ವಾರ ಅಂತೇಳಿ ಹೇಳಬಹುದು. March 20 ನಾವು ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. March 21 ವಿಶ್ವ ಅರಣ್ಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆಮೇಲೆ March 22 ಅದು ಕೂಡ ಬಹಳ ಮುಖ್ಯವಾದಂತಹ ಒಂದು ದಿನ, ವಿಶ್ವ ಜಲ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರುವಂತಹ ದಿನಾಚರಣೆಗಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಗುಬ್ಬಚ್ಚಿಗಳನ್ನು ನಾವು ಕಾಪಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ನಮ್ಮ ಆಧುನಿಕ ಬದುಕಿನಿಂದ ಏನಾಗ್ಯದ ಅಂತಂದ್ರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೆಲೆ ಇರಲಾರದಂತಹ ಒಂದು ಪರಿಸ್ಥಿತಿಯನ್ನು ನಾವು ತಂದೊಡ್ತಾ ಇದ್ದೀವಿ. ನಾವು ಈ ಗುಬ್ಬಚ್ಚಿಗಳಿರಲಿ ಪ್ರಾಣಿಗಳಿರಲಿ ಸಣ್ಣ ಸಣ್ಣ ಕೀಡೆಗಳಿರಲಿ ಸೂಕ್ಷ್ಮಾಣುಗಳಿರಲಿ ಇವುಗಳ ಜೀವನ ಮಹತ್ವದ್ದು ಅಂಥೇಳಿ ನಾವು ತಿಳ್ಕೊಳ್ಳೋದೇ ಇಲ್ಲ. ನಾವೇ ರಾಜರು ಅಂಥೇಳಿ ನಾವು ಮೆರೀತಾ ಇದ್ದೀವಿ, ಅದು ಸರ್ವಥಾ ತಪ್ಪು. ಆ ಪ್ರಾಣಿಗಳು ಉಳಿದು ಆ ಪಕ್ಷಿಗಳು ಉಳಿದು ಅಂತಂದ್ರೆ ಅವುಗಳಿಂದಾಗಿ ನಮ್ಮ ಬದುಕು ಕೂಡ ಹಸನಾಗುತ್ತದೆ ಅನ್ನುವಂತಹ ಒಂದು ಸರಳವಾದಂತಹ ಒಂದು ವಿಚಾರ ಯಾವತ್ತೂ ನಮ್ಮ ತಲೆಯೊಳಗೆ ಇಟ್ಕೊಳ್ಳೋದನ್ನ ಮರಿಬಾರದು. ಒಂದು ವೇಳೆ ನಾವು ಮರೆತೀವಿ ಅಂತಂದ್ರೆ ನಮ್ಮ ವಿನಾಶ ಕೂಡ ಆಗೋದ್ರೊಳಗೆ ಯಾವುದೇ ಸಂಶಯ ಇಲ್ಲ. ಇದರ ಬಗ್ಗೆ ನಾನು ಹಿಂದಿನ ಕಾರ್ಯಕ್ರಮಗಳಲ್ಲಿ ಹೇಳಿನಿ, ಯಾವ ರೀತಿ ಚೈನಾದೊಳಗೆ ಗುಬ್ಬಚ್ಚಿಗಳನ್ನು ಕೊಂದ ನಂತರ ಅಲ್ಲಿ ಬರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ 4 ಅಲ್ಲಿಯ ಜನರು ಹುಳುಕುಳ ನೀರ್ನೀರ ಆಗುವಂತಹ ಒಂದು ಪರಿಸ್ಥಿತಿ ಬಂತು ಅನ್ನೋದ್ರ ಬಗ್ಗೆ ನಾನು ತಮಗೆ ಹೇಳಿದ್ದೇನೆ. ಅದಕ್ಕೆ ಈ ಪ್ರಾಣಿ ಪಕ್ಷಿಗಳೇನದಾವ, ಈ ಜೀವಿಗಳೇನದಾವ, ಅವು ಮನುಷ್ಯನಿಗೆ ಸಹಾಯ ಮಾಡುವಂತಹ ಒಂದು ಜೀವಿಗಳವು. ಅವುಗಳಿಂದ ನಮಗೆ ಯಾವುದೇ ನುಕ್ಸಾನಿಲ್ಲ. ಅವುಗಳ ಜೀವನ ಸುಖಮಯ ಆಗಿತ್ತು ಅಂತಂದ್ರೆ ನಮ್ಮ ಜೀವನ ಕೂಡ ಸುಖಮಯ ಆಗ್ತದೆ ಅನ್ನುವಂತಹ ಒಂದು ವಿಚಾರ ಗಟ್ಟಿಯಾಗಿ ನಮ್ಮ ಮನಸ್ಸಿನೊಳಗೆ ಇರಬೇಕು. ಅದರ ಜೊತೆಗೆ ಆ ನಿಟ್ಟಿನೊಳಗೆ ನಾವು ಕೂಡ ಕೆಲಸ ಮಾಡಬೇಕು. ಇನ್ನು ವಿಶ್ವ ಜಲ ದಿನ, ಅದು ಬಹಳ ಮುಖ್ಯವಾದಂತಹ ದಿನ. ಅದರ ಬಗ್ಗೆ ನಾವು ಪ್ರತಿ ಕ್ಷಣನೂ ವಿಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಇವತ್ತಿನ ದಿವಸ ಅದ. ಬೇಸಿಗೆ ಒಳಗೆ ಈಗ ಏನು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ನೀರಿಗೆ ಹಾಹಾಕಾರ ಆಗುವಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂತಹ ಸನ್ನಿವೇಶಗಳು ಬರಬಹುದು. ಅದಕ್ಕೆ ನಾವು ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ನೀರಿನ ಸಂರಕ್ಷಣೆ ಮಾಡೋದ್ರ ಕಡೆ ನಮ್ಮದೇ ಆದಂತಹ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಸೋನವ್ವ ಭೋಜಕ್ಕುಳ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು. ಸೇ ಮತ್ತೆ ಪೂಜೆ ಕ್ಷೇತ್ರಕಾಲಕ ಗುರುವಿನ ಗುರು ಆಶೀರ್ವಾದಿರು ತನಕ ಗುರುವಿನ ಗುರು ಆಶೀರ್ವಾದಿರು ತನಕ ಕರ್ಕೆಟ್ಟ ನಡಿಯಪ್ಪ ತಾಯಿ ಚರಣಕ ತಾಯಿ ಸೇವಾ ಮಾಡೋ ಕಟಕ ತಾಯಿಗೆ ಮಗ ಇದ್ದ ಒಬ್ಬ ಘಾತಕ.